ಇಂದಿನ ಈ ಕಾರ್ಯಕ್ರಮದಲ್ಲಿ ಅಡಿಕೆಯಲ್ಲಿ ಎಲೆ ಚುಕ್ಕೆ ರೋಗ ನಿರ್ವಹಣೆ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ಕೇದಾರನಾಥ್ ಅವರೊಂದಿಗೆ ನಡೆಸಿದ ಸಂದರ್ಶನ ಬಳಿಕ ಸದಾಶಿವ ಆಚಾರ್ ಅವರ ಹಣ್ಣಿನ ಕೃಷಿ ಅನುಭವ ಕುರಿತು ಸಂದರ್ಶನ ಮೂಡಿಬರಲಿದೆ. ಇದೀಗ ವಾಣಿಜ್ಯ ಪ್ರಕಟಣೆ. ಚಿನ್ನಾಭರಣಗಳ ಮಾರಾಟದ ಪರಂಪರೆಯಲ್ಲಿ ತುಳುನಾಡಿನ ಜನರ ನಂಬಿಕೆಯ ಹಾಗೂ ನೆಚ್ಚಿನ ಆಯ್ಕೆಯಾಗಿರುವ ಆಭರಣ್ ಜುವೆಲ್ಲರ್ಸ್ನ ಹೊಚ್ಚ ಹೊಸ ಶೋರೂಮ್ ಈಗ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ನಿಮಗಾಗಿ ಶುಭಾರಂಭಗೊಂಡಿದೆ. ಆಭರಣ್ ಜುವೆಲ್ಲರ್ಸ್ ಕರ್ನಾಟಕ ಬ್ಯಾಂಕ್ ಹತ್ತಿರ ಮಣ್ಣಗುಡ್ಡ. ವೈವಿಧ್ಯಮಯ ಚಿನ್ನಾಭರಣಗಳ ಆಯ್ಕೆಗೆ ಆಭರಣ್ ಜುವೆಲ್ಲರ್ಸ್. ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಅಡಿಕೆಯಲ್ಲಿ ಎಲೆ ಚುಕ್ಕೆ ರೋಗ ನಿರ್ವಹಣೆ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ಕೇದಾರನಾಥ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಶ್ರೋತೃಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿನ ಮುಖ್ಯ ಬೆಳೆ ಅಂತ ಹೇಳಿದರೆ ವಾಣಿಜ್ಯ ಬೆಳೆ ಅಡಿಕೆ ಬೆಳೆ. ಅವಿಭಜಿತ ದಕ್ಷಿಣ ಕನ್ನಡದ ಕರಾವಳಿ ಜಿಲ್ಲೆಗಳಲ್ಲಿ ಅಲ್ಲದೆ ಈಗ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಅಡಿಕೆ ಬೆಳೆ ವ್ಯಾಪಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಈ ಅಡಿಕೆ ಬೆಳೆಯಲ್ಲಿ ಬರುವಂತಹ ರೋಗಗಳು ಮತ್ತು ಕೀಟಗಳ ಒಂದು ನಿರ್ವಹಣೆ, ಅದರಲ್ಲಿ ಮುಖ್ಯವಾಗಿ ಎಲೆ ಚುಕ್ಕೆ ರೋಗದ ನಿರ್ವಹಣೆ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಕೇದಾರನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರಗಳು ಸರ್. ಈಗ ಈ ಅಡಿಕೆ ಬೆಳೆ ಅನ್ನುವಂಥದ್ದು ನಮ್ಮ ಮೊದಲಿನಲ್ಲೂ ಕೂಡ ನಮ್ಮ ಈ ಕರಾವಳಿ ಭಾಗದ ಒಂದು ಮುಖ್ಯವಾದಂಥ ಬೆಳೆ. ಇದು ಬೇರೆ ಬೇರೆ ಕಡೆಗೂ ಕೂಡ ಈಗ ವ್ಯಾಪಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಅಡಿಕೆಯ ಪ್ರಾಮುಖ್ಯತೆ ಏನು, ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅಡಿಕೆ ಕರಾವಳಿ ಪ್ರದೇಶದ ಪ್ರಮುಖ ಬಹುವಾರ್ಷಿಕ ವಾಣಿಜ್ಯ ಬೆಳೆಯಾಗಿದ್ದು ಇದು ಕೃಷಿಕರ ಆರ್ಥಿಕ ಮತ್ತು ಸಾಮಾಜಿಕ ಸುಭದ್ರತೆ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಸರ್. ಸೊ ಅದಕ್ಕಾಗಿ ಈ ಪ್ರದೇಶ ಇದರ ವಿಸ್ತೀರ್ಣ ವ್ಯಾಪಿಸ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಬರುವಂತಹ ಒಂದು ಬೆಲೆಯಿಂದಾಗಿ ಇದು ಹೆಚ್ಚು ಹೆಚ್ಚು ಕಡೆ ಬೆಳೆಸ್ತಾ ಇದ್ದಾರೆ. ಈಗ ಅಡಿಕೆ ಬೆಳೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಅಡಿಕೆ ಬೆಳೆಗೆ ಕಂಡು ಬರ್ತವೆ, ಕೀಟ ಮತ್ತು ರೋಗಗಳು ಯಾವ್ಯಾವುದು ಮುಖ್ಯವಾಗಿ? ಅಡಿಕೆ ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಪ್ರಮುಖ ಕೀಟಗಳಂದರೆ ಬೇರುಹುಳು, ಜೇಡ ಜಾತಿಯ ಕೀಟಗಳಂದರೆ ನಮಗೆ ಕೆಂಪು ಮತ್ತು ಬಿಳಿ ಬಣ್ಣದ ಜೇಡ ಜಾತಿಯ ಕೀಟಗಳು ಬರುತ್ತೆ. ಅದೇ ಥರ ಸುಳಿ ತೆಗಣೆ, ಈಗ ಸಾಮಾನ್ಯವಾಗಿ 4 ವರ್ಷದ ಕೆಳಪಟ್ಟ ಗಿಡಗಳಲ್ಲಿ ಸುಳಿ ತೆಗಣೆ ಬಾಧೆಯು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಸಿಂಗಾರ ಕಂಬಳಿ ಹುಳ ಹಾಗೂ ಎಂಬ್ರೋಷಿಯಾ ದುಂಬಿ ಮತ್ತು ಕೆಂಪು ದುಂಬಿ ಅಂತ ಕೀಟಗಳು ಕೂಡ ಹೆಚ್ಚಾಗಿ ನಮ್ಮ ಅಡಿಕೆ ಬೆಳೆಯಲ್ಲಿ ಕಂಡು ಬರ್ತವೆ. ಹಾಗೆ ಪ್ರಮುಖ ರೋಗಗಳು ಅಂದರೆ ನಮಗೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಂಡು ಬರುವಂಥ ಕೊಳೆ ರೋಗ ಆಗಲಿ, ಅದ ನಂತರ ಸೆಪ್ಟೆಂಬರ್ದಿಂದ ಡಿಸೆಂಬರ್ ತಿಂಗಳಲ್ಲಿ ಕಂಡು ಬರುವಂತ ಸುಳಿ ಕೊಳೆ ರೋಗ ರೋಗ ಆಗಲಿ, ಜೊತೆಗೆ ಹಳದಿ ಎಲೆ ರೋಗನೂ ಕೂಡ ನಮ್ಮ ಸಾಮಾನ್ಯವಾಗಿ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಹಾಗೂ ಅಡಿಕೆ ಬೆಳೆಯುವ ಎಲ್ಲ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಅಂದರೆ ಎಲೆ ಚುಕ್ಕೆ ರೋಗ ಸಾಮಾನ್ಯವಾಗಿ ಅಡಿಕೆ ಬೆಳೆಯುವ ಎಲ್ಲ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ಹೌದು, ಇತ್ತೀಚೆಗೆ ನಾವು ಸುಳ್ಯದ ಕಡೆಯಲ್ಲಿ ಕೂಡ ಈ ರೋಗ, ಸುಳ್ಯ, ಪುತ್ತೂರು ಹಾಗೂ ಬೆಳ್ತಂಗಡಿ ಕಡೆಯಲ್ಲಿ ಕೂಡ ಇದು ಬಂದಿದೆ ಹೇಳಿ ನಾವು ಕಂಡುಕೊಂಡಿದ್ದೇವೆ. ಈ ಎಲೆ ಚುಕ್ಕೆ ರೋಗ ಇದರ ಮುಖ್ಯವಾಗಿ ಹೇಳುದಿದ್ರೆ ಇದು ಹೇಗೆ ಬರ್ತದೆ ಸರ್? ಇದು ಸಾಮಾನ್ಯವಾಗಿ ಕೊಲೆಟೋಟ್ರಿಕಮ್ ಗ್ಲಿಯೋಸ್ಪೋರೈಡ್ಸ್ ಎಂಬ ಶಿಲೀಂಧ್ರದಿಂದ ಈ ರೋಗ ಬರ್ತಾ ಇದೆ. ಇದು ಸಾಮಾನ್ಯವಾಗಿ ನಮ್ಮ ವಾತಾವರಣದಲ್ಲಿ ಗಾಳಿಯ ಮುಖಾಂತರ ಒಂದು ಗಿಡ ಅಂದ್ರೆ ಬಾಧಿತ ಗಿಡದಿಂದ ಇನ್ನೊಂದು ಚೆನ್ನಾಗಿರುವ ಅಥವಾ ಆರೋಗ್ಯಯುತ ಗಿಡಕ್ಕೆ ಪಸರಿಸುವಂತ ರೋಗ. ಇದು ಹೊಸ ರೋಗವೋ ಹೇಗೆ? ಇಲ್ಲ ಸರ್, ಇದು ಸಾಮಾನ್ಯವಾಗಿ ಹಳೆಯ ರೋಗವೇ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಮಾಡುತ್ತಿರುವ ಅವೈಜ್ಞಾನಿಕ ಕೃಷಿ ಪದ್ಧತಿಗಳಿಂದ ಇದರ ತೀವ್ರತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗ ಇದರ ಲಕ್ಷಣಗಳ ಬಗ್ಗೆ ಹೇಳುದಿದ್ರೆ ಸರ್, ಇದು ಪ್ರಾರಂಭದಲ್ಲಿ ನಮ್ಮ ಅಡಿಕೆ ಗರಿಗಳ ಮೇಲೆ ಸಣ್ಣ ಸಣ್ಣ ಗಾತ್ರದ ತಿಳಿ ಹಸಿರು ಬಣ್ಣದ ಅಥವಾ ಹಳದಿ ಬಣ್ಣ ಆವರಿತ ಸಣ್ಣ ಸಣ್ಣ ಕಂದು ಬಣ್ಣದ ಚುಕ್ಕೆಗಳು ಕಂಡುಬರುತ್ತೆ. ಇದು ಸಾಮಾನ್ಯವಾಗಿ ವಾತಾವರಣದಲ್ಲಿ ಆರ್ದ್ರತೆ ಮತ್ತು ಉಷ್ಣಾಂಶ ಹೆಚ್ಚಾಗಿದ್ದಾರೆ. ಸೊ ಇದರದ್ದು ಆ ಸಣ್ಣ ಸಣ್ಣ ಗಾತ್ರಗಳು ಕ್ರಮೇಣ ದೊಡ್ಡದಾಗುತ್ತಾ ಹೋಗಿ ಚಿಕ್ಕ ಚಿಕ್ಕ ಗಾತ್ರದ ಚುಕ್ಕೆಗಳು ಒಂದಕ್ಕೊಂದು ಕೂಡಿಕೊಂಡು ಎಲೆಗಳೆಲ್ಲ ಸುಟ್ಟಂತೆ ಕಾಣುತ್ತೆ. ಸೊ ಇದು ಪ್ರಮುಖವಾಗಿ ಈ ಲಕ್ಷಣಗಳು ಕಂಡು ಬರುತ್ತೆ ಸರ್. ಈ ಲಕ್ಷಣಗಳು ಬಂದ್ರೆ ಇಡೀ ತೋಟಕ್ಕೆ ಇದು ವ್ಯಾಪಿಸ್ತದ ಹೇಗೆ? ಹೌದು ಸರ್, ಇದು ಕ್ರಮೇಣವಾಗಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಬ್ಬುತ್ತಾ ಹೋಗುತ್ತೆ. ಸೊ ಅದು ಗಾಳಿಯ ಮುಖಾಂತರ ಪಸರಿಸುವಂತದ್ದು, ಹರಡುವಂತದ್ದು. ಇದೀಗ ಜಾಸ್ತಿ ಆಗ್ಲಿಕ್ಕೆ ಏನು ಕಾರಣ ಇದು? ಸಾಮಾನ್ಯವಾಗಿ ವೈಜ್ಞಾನಿಕ ಕೃಷಿ ಪದ್ಧತಿಗಳಂತ ಹೇಳಿದೆ ಸರ್ ನಾನು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ, ಇದರಿಂದ ಮಣ್ಣಿನಲ್ಲಿರುವಂಥ ಲವಣಾಂಶಗಳೆಲ್ಲ ಕೊಚ್ಚಿಕೊಂಡು ಹೋಗೋದ್ರಿಂದ ಮಣ್ಣಿನ ರಸಸಾರ ಕಡಿಮೆ ಆಗುತ್ತೆ. ಸೊ ಈ ರಸಸಾರ ಕಡಿಮೆ ಆಗೋದ್ರಿಂದ ನಮ್ಮ ಭೂಮಿಯಲ್ಲಿರುವ ಪೋಷಕಾಂಶಗಳು ಕೂಡ ನಮ್ಮ ಗಿಡಗಳು ತಗೊಳ್ಳೋದಿಲ್ಲ. ಸೊ ಇದರಿಂದ ಗಿಡಗಳು ಚೆನ್ನಾಗಿ ಬರೋದಿಲ್ಲ. ಮತ್ತೆ ನಾವು ಹೆಚ್ಚಾಗಿ ಈಗ ಬಸಿಗಾಲುಗಳ ನಿರ್ಮಾಣ ಮಾಡಬೇಕು. ಸೊ ಅವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಬಸಿಗಾಲುಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ವೈಜ್ಞಾನಿಕವಾಗಿ ಅಂದರೆ ಕೆಳಮಟ್ಟದಲ್ಲಿ ನಾವು ಬಸಿಗಾಲುಗಳನ್ನು ನಿರ್ಮಾಣ ಮಾಡಬೇಕು. ಅಂದರೆ ಈಗ ನಾವು ಗುಂಡಿ ತೆಗೆಯುವಾಗ ಗಿಡಗಳನ್ನು ನೆಡ್ತೀವಿ ಅಂತ ತಿಳ್ಕೊಳ್ಳಿ. ಅದು 2 ಅಡಿ ಆದರೆ ನಾವು ಸಾಮಾನ್ಯವಾಗಿ 2 ಅಡಿ ಆಳ ಅಥವಾ 3 ಅಡಿ ಆಳದಷ್ಟು ನಾವು ಬಸಿಗಾಲುಗಳನ್ನು ನಿರ್ಮಾಣ ಮಾಡಬೇಕು. ಆದರೆ ನಾವು ಮಾಡ್ತಾ ಇರೋದು ಮೇಲಲ್ಲಿ. ಸೊ ಬಸಿಗಾಲುವೆಯ ಆಳ ಕಡಿಮೆ ಇರುತ್ತೆ. ಸೊ ಇದರಿಂದನೂ ಕೂಡ ಸಾಮಾನ್ಯವಾಗಿ ಬೇರುಗಳಿಗೆ ಒಂದು ಉಸಿರಾಟದ ತೊಂದರೆ ಆಗಿ ಆರೋಗ್ಯಯುತವಾಗಿ ಗಿಡಗಳು ಬರೋದಿಲ್ಲ. ಸೊ ಹಾಗೆ ಸಾಮಾನ್ಯವಾಗಿ ನಮ್ಮ ಉಷ್ಣಾಂಶ ಮತ್ತು ಆರ್ದ್ರತೆ 90% ನಮ್ಮ ಅಡಿಕೆ ತೋಟದಲ್ಲಿ ಆರ್ದ್ರತೆ ಇದ್ದರೆ ಅಥವಾ ಉಷ್ಣಾಂಶ 24-30 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಈ ರೋಗ ಹರಡಲು ಕಾರಣವಾಗುತ್ತೆ, ತೀವ್ರತೆ ಹೆಚ್ಚಾಗುತ್ತೆ. ಈಗ ಈ ತೀವ್ರತೆ ಹೆಚ್ಚಾಗುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ಕಂಡು ಬರ್ತದೆ ಅಂತ ಹೇಳಿದ್ವಿ ನಾವು. ಅಂದರೆ ಈಗ ಈ ವರ್ಷ ನಾವು ಅದನ್ನು ಹೆಚ್ಚು ಹೆಚ್ಚು ಕಾಣ್ತಾ ಇದ್ದೇವೆ. ಹೌದು ಸರ್. ಪ್ರತಿ ವರ್ಷವೂ ಕೂಡ ಈ ಥರ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದ್ದದ್ದು ನಾವು? ಇಲ್ಲ ಸರ್, ಇಲ್ಲ. ಈ ವರ್ಷ ಈ ಸಂದರ್ಭದಲ್ಲೇ ಬರಲಿಕ್ಕೆ ಏನಾದರೂ? ಸಾಮಾನ್ಯವಾಗಿ ತುಂತುರು ಮಳೆ ಆಗ್ತಾ ಇರೋದು ಮೊದಲನೇ ಕಾರಣವಾಗಿದೆ ಈ ರೋಗ ಬರಲಿ. ಹೌದು ಸರ್. ಇದಕ್ಕೆ ರೋಗವನ್ನು ನಿರ್ವಹಣೆ ಮಾಡೋದು ಯಾವ ಥರ ಇದು? ಸರ್, ವೈಜ್ಞಾನಿಕವಾಗಿ ನಾವು ಸಸಿಗಳನ್ನು ತರಬೇಕಾದರೆ ರೋಗರಹಿತ ಸಸಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಸೊ ತದನಂತರ ನಾಟಿಗೆ ರೋಗರಹಿತವಾದಂಥ ಸಸಿಗಳನ್ನು ಬಳಕೆ ಮಾಡುವಂಥದ್ದು. ಆಮೇಲೆ ಈಗ ತೀವ್ರವಾಗಿ ರೋಗ ಬಾಧಿತ ಸಸಿಗಳ ಗರಿಗಳನ್ನು ತೆಗೆದು ಸುಟ್ಟು ಹಾಕೋದು ಅಥವಾ ಭೂಮಿಯ ಮಣ್ಣಲ್ಲಿ ಹೂತಾಕುವಂಥದ್ದು ಒಂದು ಪದ್ಧತಿ ಇದೆ ಸರ್, ಅದನ್ನು ಮಾಡಬೇಕು. ಆಮೇಲೆ ತೋಟಗಳಲ್ಲಿ ನಾನು ಹೇಳಿದೆ ಆವಾಗಲೇ ಬಸಿಗಾಲುವೆಗಳ ನಿರ್ಮಾಣ ಮಾಡುವಂಥದ್ದು, ಹಾಗೂ ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳನ್ನು ನಾವು ಭೂಮಿಗೆ ಅಥವಾ ಅಡಿಕೆ ಮರಕ್ಕೆ ಕೊಡಬೇಕು. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ರೈತರು ಹೆಚ್ಚಾಗಿ ಹೆಚ್ಚು ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ಕೊಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಗೊಬ್ಬರಗಳಾದರೆ ಈಗ ರಂಜಕದ ಅಂಶ, ನಾವು ಒಂದು ಅಡಿಕೆ ಮರಕ್ಕೆ ಸಾರಜನಕ ರಂಜಕ ಪೊಟ್ಯಾಷ್ ಎಷ್ಟು ಬೇಕಂದರೆ 140 ಹಾಗೂ 140 ಗ್ರಾಂ ಸಾರಜನಕ ರಂಜಕ ಪೊಟ್ಯಾಷ್ ಪ್ರತಿ ಮರಕ್ಕೆ ಬೇಕಾಗುತ್ತೆ. ಸೊ ಇದರ ನಾವು ಸಾಮಾನ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಶಿಫಾರಸಿದ ರಸಗೊಬ್ಬರಗಳ ಪೂರೈಕೆ ಮಾಡುವಂಥ ಪದ್ಧತಿ. ಆದರೆ ನಾವೇನು ಮಾಡ್ತಿದ್ದೀವಿ, ಇದು ರಂಜಕದ ಅಂಶವನ್ನು ಹೆಚ್ಚಾಗಿ ಹಾಕ್ತಾ ಇದ್ದಾರೆ. ಅಂದರೆ ನಾವು ಈಗ ಸಾಮಾನ್ಯವಾಗಿ ಸುಪ್ಪಲ್ಲನ್ನು ಬಳಕೆ ಮಾಡೋದಾದರೆ ನಮ್ಮ ಅಡಿಕೆ ಮರಕ್ಕೆ ಬೇಕಾಗಿರೋದು 40 ಗ್ರಾಂ ರಂಜಕ ಆದರೆ ನಾವು ಒಂದು 260 ಗ್ರಾಂ ಈ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಗಳು ಅಂದರೆ ಸುಪ್ಪಲ್ಲನ್ನು ಬಳಕೆ ಮಾಡೋದು. ಸೊ ತದನಂತರ ಉಳಿದ ಸಾರಜನಕ ರಂಜಕನ್ನು ಯೂರಿಯಾ ಮುಖಾಂತರ ಅಥವಾ ಮ್ಯೂರೇಟ್ ಆಫ್ ಪೊಟ್ಯಾಷ್ಗಳ ಮೂಲಕ ನಾವು ಕೊಡಬೇಕಾಗುತ್ತೆ. ಇದು ಒಂದು ಮಣ್ಣು ಪರೀಕ್ಷೆ ಆಧಾರಿತ ಮಾಡಿದರೆ ಉತ್ತಮ. ಈಗ ಹೇಳಿದ್ರೆ ನೀವು ಗೊಬ್ಬರ ಕೊಡುವುದರಿಂದಾಗಿ ಅಂತ ಹೇಳಿದ್ರೆ ಬೇಕಾದಕ್ಕಿಂತ ಜಾಸ್ತಿ ಕೊಡುವುದರಿಂದ ಆಗ್ತದೆ ಅಂತ. ನಾವು ಸಾವಯವ ಗೊಬ್ಬರನ್ನು ಕೊಟ್ಟರು ಕೂಡ ಇದೇ ತರ ಆಗ್ತದೆ ಹೇಗೆ? ಸಾವಯವ ಗೊಬ್ಬರನ್ನು ಕೂಡ ಕೊಡಲೇಬೇಕು ಸರ್. ಸಾಮಾನ್ಯವಾಗಿ ನಾವು ಶಿಫಾರಸಿದ್ದು ಅಂದರೆ ಒಂದು 10-12 ಕೆಜಿ ಪ್ರತಿ ಅಡಿಕೆ ಮರಕ್ಕೆ ಪ್ರತಿ ವರ್ಷ ಕೊಡುವಂಥದ್ದು. ಯಾಕಂದರೆ ಇದು ನಮ್ಮ ಸಾವಯವ ಗೊಬ್ಬರದಲ್ಲಿ ಸಾವಯವ ಇಂಗಾಲ ಮುಖ್ಯವಾಗಿ ಬೇಕಾಗುತ್ತೆ. ಅಂದರೆ ಮಣ್ಣಿನಲ್ಲಿ ನೀರು ಇಟ್ಕೊಳ್ಳುವ ಶಕ್ತಿಯೂ ಜಾಸ್ತಿ ಇರುತ್ತೆ. ಸೊ ಜೊತೆಗೆ ಸಾವಯವ ಗೊಬ್ಬರದಲ್ಲಿ ಎಲ್ಲ ಪೋಷಕಗಳು, ಪ್ರಧಾನ ಪೋಷಕಾಂಶಗಳಾಯಿತು ಹಾಗೂ ಲಘು ಪೋಷಕಾಂಶಗಳು ಕೂಡ ನಮ್ಮ ಬೆಳೆಗೆ ಸಿಗುವಂಥದ್ದು. ಈಗ ಸಾಮಾನ್ಯವಾಗಿ ರಂಜಕದ ಅಂಶ ನಾನು ಹೇಳಿದೆ, ಈ ರಂಜಕದ ಅಂಶ ಜಾಸ್ತಿ ಆದರೆ ನಮ್ಮ ಲಘು ಪೋಷಕಾಂಶಗಳು ಕರಗುವಂಥದ್ದು ಅಥವಾ ಗಿಡ ತಗೊಳ್ಳುವಂಥ ಶಕ್ತಿ ಕಡಿಮೆ ಆಗುತ್ತೆ. ಸೊ ಇದರಿಂದ ರೋಗ ಅಂದರೆ ಆರೋಗ್ಯಯುತವಾಗಿ ಗಿಡ ಬೆಳೆಯೋದಕ್ಕೆ ಆಗೋದಿಲ್ಲ. ಸೊ ಇದನ್ನು ಒಂದು ಕಾರಣ. ಈ ಸಾವಯವ ಗೊಬ್ಬರದ ಬಗ್ಗೆ ಈಗ ಮುಖ್ಯವಾಗಿ ನೀವು ಹೇಳಿದ್ರೆ ವೈಜ್ಞಾನಿಕವಾದಂತಹ ಬೆಳವಣಿಗೆಯಿಂದಾಗಿ ಈ ರೋಗ ಬರುವಂಥದ್ದು. ಈ ಸಾವಯವ ಗೊಬ್ಬರದ ಬಗ್ಗೆ ಕೂಡ ಕೊಡಬೇಕು ಅಂತ ಹೇಳಿದ್ರಿ. ಈ ಕೊಡುವಾಗ ಇತ್ತೀಚಿನ ದಿನಗಳಲ್ಲಿ ಸಾವಯವ ಗೊಬ್ಬರದಲ್ಲಿ ಬೇರೆ ಬೇರೆ ತರದ ಗೊಬ್ಬರಗಳನ್ನ ಕೊಡುವಂತಹ ಪದ್ಧತಿಗಳನ್ನ ನಾವು ಕಾಣ್ತೇವೆ. ಸಾಮಾನ್ಯವಾಗಿ ಕುರಿ ಕೋಳಿ ಗೊಬ್ಬರಗಳನ್ನ ಕೊಡುವಂತದ್ದನ್ನ ಕಾಣ್ತೇವೆ. ಈ ಮೊದಲು ಈ ತರದ ಪದ್ಧತಿಗಳು ಸ್ವಲ್ಪ ಕಡಿಮೆ ಇದ್ದು ಇತ್ತೀಚೆಗೆ ಬೇರೆ ಬೇರೆ ಕಡೆಯಿಂದ ತಂದು ಕೊಡುವಂತಹ ಒಂದು ಪದ್ಧತಿಯನ್ನು ಕಾಣ್ತೇವೆ. ಇದು ಅಡಿಕೆ ಕೃಷಿಯಲ್ಲಿ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರ್ತದೆ ಸರ್? ಅಡಿಕೆ ನಾವು ಸಾಮಾನ್ಯವಾಗಿ ಸಾವಯವ ಗೊಬ್ಬರಗಳನ್ನು ಅಥವಾ ರಸಗೊಬ್ಬರಗಳನ್ನು ಕೊಡಬೇಕಾದರೂ ಕೂಡ ಮರದಿಂದ 2 ಅಡಿ ದೂರ, ಸೊ ಅರ್ಧದಿಂದ 1 ಅಡಿ ಆಳ ಅಗದು ಬಿಟ್ಟು ಸೊ ಈ ಗೊಬ್ಬರಗಳನ್ನು ಕೊಡಬೇಕು. ಸಾಮಾನ್ಯವಾಗಿ ಸಾವಯವ ಗೊಬ್ಬರದಲ್ಲಿ ಸಾರಜನಕದ ಅಂಶ ಇರುತ್ತೆ. ಅದು ನಾವು ಏನು ಮಾಡ್ತೀವಿ ಅಂದರೆ ಬುಡದ ಸುತ್ತಲೂ ಹಾಕ್ತಾ ಇರ್ತೀವಿ. ಅದರ ಮೇಲೆ ಮಲ್ಚಿಂಗು ಅಥವಾ ಹೊದಿಕೆಯನ್ನು ಹಾಕೋದಿಲ್ಲ ಅಥವಾ ಮಣ್ಣನ್ನು ಹಾಕೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಅದರ ಸಾವಯವ ಗೊಬ್ಬರದಲ್ಲಿರುವಂಥ ಪೋಷಕಾಂಶಗಳೆಲ್ಲ ಕರಗಿ ಅಥವಾ ಆವಿಯಾಗಿ ಹೋಗುವಂಥದ್ದು ಇರುತ್ತೆ. ಸೊ ಸಾಮಾನ್ಯವಾಗಿ ನಾವು ಕೊಡಬೇಕಾದ್ರೆ ಮರದ ಬುಡದಿಂದ 2 ಅಡಿ ದೂರ ಒಂದು 1/2 ಅಡಿ ಆರದಷ್ಟು ಅಗದು ಬಿಟ್ಟು ಯಾವುದೇ ನಾವು ರಸಗೊಬ್ಬರ ಆಗಲಿ ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಹಾಕುವುದರಿಂದ ಅದು ವ್ಯವಸ್ಥಿತ ರೂಪದಲ್ಲಿ ಗಿಡಗಳ ಬೇರುಗಳು ಹೀರ್ಕೊಂಡು ಒಂದು ಗಿಡ ಆರೋಗ್ಯತವಾಗಿ ಬೆಳೆಯಲು ಕಾರಣವಾಗುತ್ತೆ. ಈ ರೋಗದ ಬಗ್ಗೆ ಪುನಃ ನಾನು ಮಾತಾಡೋದಿದ್ರೆ ಎಲೆ ಚುಕ್ಕೆ ರೋಗದ ಬಗ್ಗೆ, ಇದರ ಜೊತೆಗೆ ಹಳದಿ ಆಗುವಂತಹ ಒಂದು ಇದನ್ನು ಕೂಡ ಕಾಣ್ತಾ ಇದ್ದೇವೆ, ಅದಕ್ಕೂ ಇದಕ್ಕೂ ಸಂಬಂಧ ಇರುವಂತದ್ದು, ಇದು ಒಂದರಿಂದಲೇ ಬರುವಂತದ್ದು ಹೇಗೆ? ಇಲ್ಲ ಇಲ್ಲ ಸರ್, ಹಳದಿ ಎಲೆ ರೋಗನೇ ಬೇರೆ, ಅದು ಫೈಟೋಪ್ಲಾಸ್ಮಾ ಎಂಬ ರೋಗಾಣುವಿನಿಂದ ಬರುವಂತದ್ದು. ಇದು ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪರಾಯ್ಡ್ಸ್ ಎಂಬುದು ಶಿಲೀಂಧ್ರದಿಂದ ಬರುವಂತದ್ದು ಅಂತ ಹೇಳಿದ್ರೆ, ಕೆಲವು ಕಡೆಗಳಲ್ಲಿ ಎಲೆ ಚುಕ್ಕೆ ರೋಗದ ಜೊತೆ ಹಳದಿ ರೋಗವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಸಾಮಾನ್ಯವಾಗಿ ಗಿಡ ಆರೋಗ್ಯತವಾಗಿ ಬೆಳಿಲಿಲ್ಲ ಅಂದ್ರೆ ಇಂಥ ರೋಗಗಳು ಬರುವುದಕ್ಕೆ ಕಾರಣವಾಗುತ್ತೆ ಸರ್. ಸಾಮಾನ್ಯವಾಗಿ ಇದಕ್ಕೆ ಯಾವುದಾದ್ರೂ ರೀತಿಯ ಔಷಧಗಳು ಇದೆಯಾ ಹೇಗೆ ಸರ್? ಸಾಮಾನ್ಯವಾಗಿ ನಾವು ಒಂದು ರಾಸಾಯನಿಕ ಪದ್ಧತಿಯಲ್ಲಿ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬೇಕಾದ್ರೆ ನಮಗೆ ಮೊದಲನೇ ಸ್ಪ್ರೇಯಾಗಿ ಪ್ರೊಪಿಕೊನೋಝೋಲ್ ಅಥವಾ ಹೆಕ್ಸಾಕೊನೋಝೋಲ್, ಟೆಬುಕೊನೋಝೋಲ್, ಡೈಫೆನಕೊನೋಝೋಲ್ ಎಂಬ ಶಿಲೀಂಧ್ರ ನಾಶಕಗಳಿದ್ದಾವೆ. ಇವುಗಳನ್ನು ನಾವು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸೊ ಎಲೆಗಳಿಗೂ ಹಾಗೂ ಹಿಂಗಾರಕ್ಕೂ ನಾವು ಸಿಂಪರಣೆ ಮಾಡುವಂಥದ್ದು. ನಾವು ಹೆಚ್ಚಾಗಿ ರೈತರು ಏನು ಮಾಡ್ತಾರೆ ಅಂದರೆ ಎಲೆ ಚುಕ್ಕೆ ರೋಗ ಅಂಥೇಳಿ ನಾವು ಎಲೆಗಳಷ್ಟಿಗೆ ಸಿಂಪರಣೆ ಮಾಡ್ತೀವಿ. ಬಟ್ ಇನ್ನೊಂದು ಈಗ ಅಡಿಕೆಯಲ್ಲಿ ಇನ್ನೊಂದು ಪ್ರಮುಖವಾಗಿ ಬರುವಂಥ ರೋಗ ಅಂದರೆ ಹಿಂಗಾರ ಒಣಗುವ ರೋಗ ಮತ್ತು ಎಳೆಕಾಯಿ ಉದುರುವಿಕೆ ರೋಗನೂ ಇದೆ. ಅದನ್ನು ಕೂಡ ಬರುವಂಥದ್ದು ಈ ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪರೈಡ್ಸ್ ಎಂಬ ಶಿಲೀಂಧ್ರದಿಂದ. ಸೊ ಸಾಮಾನ್ಯವಾಗಿ ನಾವು ಸಿಂಪರಣೆ ಮಾಡಬೇಕಾದ್ರೆ ಈ ಹಿಂಗಾರಕ್ಕೂ ಮತ್ತು ನಾವು ಎಲೆಗಳಿಗೂ ಗರಿಗಳಿಗೂ ಸಿಂಪರಣೆ ಮಾಡಬೇಕು. ಸೊ ಅವಾಗ ನಾವು ಒಂದು ಸಂಪೂರ್ಣವಾಗಿ ನಾವು ಹತೋಟಿ ಮಾಡಬಹುದು. ಜೊತೆಗೆ ಪೋಷಕಾಂಶಗಳು ನಾವು ಶಿಫಾರಸಿದ ಪ್ರಮಾಣದಲ್ಲಿ ಶಿಫಾರಸಿದ ಸಮಯಕ್ಕೆ ಕೊಟ್ಟರೆ ಆ ಗಿಡ ಆರೋಗ್ಯಯುತವಾಗಿ ಬೆಳೆಯುತ್ತೆ ಹಾಗೂ ಈ ರೋಗದ ನಿರ್ವಹಣೆ ಕೂಡ ಬೇಗ ಆಗುತ್ತೆ. ನೀವೀಗ ಕೆಮಿಕಲ್ ಸ್ಪ್ರೇ ಬಗ್ಗೆ ಹೇಳಿ, ಹೌದು ಸರ್, ಅದನ್ನು ಎಷ್ಟು ಸಲ ಮಾಡಬೇಕಾಗ್ತದೆ ಮತ್ತು ಹೇಗೆ ಮಾಡಬೇಕಾಗ್ತದೆ? ಓಕೆ, ಈಗ ಸಾಮಾನ್ಯವಾಗಿ ನಾನು ರಾಸಾಯನಿಕ ಶಿಲೀಂಧ್ರ ನಾಶಕಗಳನ್ನ ಹೇಳಿದೆ, ಪ್ರೊಪಿಕೊನೋಝೋಲ್, ಹೆಕ್ಸಾಕೊನೋಝೋಲ್, ಟೆಬುಕೊನೋಝೋಲ್, ಡೈಫೆನಕೋನ್, ಇವುಗಳನ್ನೆಲ್ಲ ನಾವು ಮೊದಲನೇ ಸಿಂಪರಣೆಗಾಗಿ ಬಳಕೆ ಮಾಡ್ಕೋಬೇಕು. ಸೊ ಎರಡನೇ ಸಿಂಪರಣೆಗಾಗಿ ನಾವು 20 ದಿನಗಳ ನಂತರ ಯಾವುದಾದರೂ ಈಗ ಕಾರ್ಬನ್ಡೋಜಿಮ್ ಪ್ಲಸ್ ಮ್ಯಾಂಕೋಜಬ್ ಎಂಬ ಶಿಲೀಂಧ್ರ ನಾಶಕ ಇದ್ದಾನೆ, ಇದನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ನಾವು ಸಿಂಪರಣೆ ಮಾಡುವಂಥದ್ದು. ಅಥವಾ ಟೆಬುಕೊನೋಝೋಲ್ ಮತ್ತು ಅಜಾಕ್ಸಿಟ್ರೋಬಿನ್ ಎಂಬ ರೋಗನಾಶಕ ಇದೆ, ಇದನ್ನು ಕೂಡ 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡುವಂಥದ್ದು. ನಾವು ಹೆಚ್ಚಾಗಿ ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ ಕಂಪೋಸಿಷನ್ ಅಥವಾ ನಾವು ಕಾಂಬಿ ಪ್ರಾಡಕ್ಟ್ ಅಂತ ಕರಿತೀವಿ, ಅಂಥ ಶಿಲೀಂಧ್ರ ನಾಶಕಗಳನ್ನ ಬಳಕೆ ಮಾಡಿದರೆ ಆ ಒಂದು ರೋಗನಾಶಕಕ್ಕೆ ಒಂದು ನಿರೋಧಕ ಶಕ್ತಿ ಬರದೇ ಇರುವಂತೆ ತಡೆಗಟ್ಟುತ್ತೆ. ಇದು ಎಷ್ಟು ಸಲ ಕೊಡಬೇಕಾಗುತ್ತೆ? ನಾವು ಸಾಮಾನ್ಯವಾಗಿ 2 ಸಲ ಅಥವಾ 3 ಸಲ ಕೊಟ್ಟರೆ ಈ ರೋಗದ ನಿರ್ವಹಣೆ ಮಾಡಬಹುದು ಸರ್. ಅಂತ ಹೇಳಿದ್ರೆ ಈಗ ಬಂದಂತಹ ಈ ಎಲೆ ಚುಕ್ಕೆ ರೋಗ ಅನ್ನುವಂಥದ್ದು ಹೊಸ ರೋಗ ಏನಲ್ಲ, ಹೊಸ ರೋಗ ಏನಲ್ಲ ಸರ್ ಅಂತ ಹೇಳಿದ್ರೆ ಮೊದಲಿದ್ದ ರೋಗದಿಂದ ಆದ್ರೆ ಅದು ವ್ಯಾಪಕವಾಗಿ ಹರಡ್ತಾ ಇದೆ. ಇದಕ್ಕೆ ಈಗ ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಕಾರಣವ ಹೇಗೆ? ಹೌದು ಸರ್, ವಾತಾವರಣದಲ್ಲಿ ಆಗ್ತಾ ಇರುವ ಬದಲಾವಣೆಗಳು ಹಾಗೂ ಇತ್ತೀಚಿನ ದಿನಗಳಲ್ಲಿ ಒಂದು ಗಿಡದಿಂದ ಅಂತರವನ್ನು ನಾವು ಕಾಯ್ದುಕೊಳ್ತಾ ಇಲ್ಲ. ಸೊ ಈಗ 2.7 ಮೀಟರ್ ಇರಬೇಕು ಅಂತೇಳಿ ನಾವು ಹೇಳ್ತೀವಿ, ಅಂದರೆ 9 ಅಡಿ ಒಂದು ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಕ್ಕೆ. ನಾವು ಇತ್ತೀಚಿನ ದಿನಗಳಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು 6 ಅಡಿಗೂ ತರ್ತಾ ಇದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ವಾತಾವರಣದಲ್ಲಿ ಅಂದರೆ ಅಡಿಕೆ ತೋಟದಲ್ಲಿ ಗಾಳಿಯೂ ಆಡೋದಿಲ್ಲ, ಬಿಸಿಲು ಬೀಳೋದಿಲ್ಲ. ಸೊ ಅದಲ್ಲದೆ ಆರ್ದ್ರತೆ ಮತ್ತು ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಆ ರೋಗ ಪಸರಿಸಲು ಹರಡಲು ಒಂದು ಅವಕಾಶ ಮಾಡಿಕೊಟ್ಟಂತಾಗುತ್ತೆ ನಾವೇ ಅಂತ ಹೇಳಿದ್ರೆ ಹೆಚ್ಚಿನ ಒಂದು ಆದಾಯದ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಅಂತರದಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇದು ಹೆಚ್ಚಿನ ರೀತಿಯಲ್ಲಿ ಇದು ಹರಡ್ತದೆ ಅಂತ ಹೇಳಿದ್ರು ಸರ್. ಮತ್ತೆ ಇದರ ಮಧ್ಯೆ ನೀವು ಹೇಳಿದ್ರಿ ಏನು ಈ ಹಳದಿ ರೋಗದ ಬಗ್ಗೆ ಕೂಡ ಹೇಳುವಾಗ, ಎಲೆ ಚುಕ್ಕೆ ರೋಗ ಮತ್ತೆ ಹಿಂಗಾರ ಒಣಗುವ ರೋಗ ಏನಿದೆ ಅಲ್ವಾ, ಅದು ಈ ನಮ್ಮ ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪರಾಯ್ಡ್ಸ್ ಎಂಬ ಶಿಲೀಂಧ್ರದಿಂದ ಬರುವಂತಹದ್ದು. ಎರಡು ರೋಗಗಳು. ಹೌದು ಸರ್. ಆದ್ರಿಂದ ಅದು ಎರಡಕ್ಕೂ ಕೂಡ ಒಂದೇ ರೀತಿಯ ನಿರ್ವಹಣೆ ಮಾಡಬೇಕು ನಾವು. ಆಗ ಮಾತಾಡುವಾಗ ಹೇಳಿದ್ರಿ ಈ ಎಲೆಗಳನ್ನ ತುಂಡು ಮಾಡಿ ಅದನ್ನ ಸುಡುವಂತದ್ದು ಒಂದು ವಿಧಾನ ಅಂತ. ಇದನ್ನ ತುಂಡು ಮಾಡಿ ಸುಡುವಂತದ್ದು ಅಂತ ಹೇಳಿದ್ರೆ ಯಾವ ಎಲೆಗಳನ್ನೆಲ್ಲ ಹೇಗೆ ತುಂಡು ಮಾಡಿ ಸುಡುವಂಥದ್ದು? ತುಂಡು ಮಾಡೋದಂದ್ರೆ ಈಗ ಸಂಪೂರ್ಣವಾಗಿ ಒಂದು 70% ನಾವು ಏನಾದರೂ ಗರಿಗಳು ಸತ್ತಿದ್ರೆ ಅಂತ ಗರಿಗಳು ಏನಾಗುತ್ತೆ ಅಂದ್ರೆ ಬೇರೆ ಗಿಡಗಳಿಗೆ ಪಸರಿಸಲು ಕಾರಣವಾಗುತ್ತೆ. ಅಂತ ಗರಿಗಳನ್ನ ತೆಗೆದು ನಾವು ಏನ್ ಮಾಡ್ಬೇಕಂದ್ರೆ ಮಣ್ಣಿನಲ್ಲಿ ಹೂತ ಹಾಕುವಂಥದ್ದು. ಸೊ ಇಲ್ಲಾಂದ್ರೆ ನಮಗೆ ಮಣ್ಣಲ್ಲಿ ಹೂತ ಹಾಕೋಕೆ ಆಗೋದಿಲ್ಲ ಅಂದ್ರೆ ಅವುಗಳನ್ನ ತೋಟದಿಂದ ಆಚೆ ತಗೊಂಡೋಗಿ ಸುಟ್ಟು ಹಾಕುವಂಥದ್ದು. ಸೊ ಮೊದಲನೇ ಆದ್ಯತೆ ನಮಗೆ ಮಣ್ಣಲ್ಲಿ ಹೂತ ಹಾಕುವಂಥದ್ದು. 70% ಗರಿಗೆ ಈ ರೋಗ ತಗುಲಿದ್ರೆ ಆಗ ಈ ರೀತಿಯಲ್ಲಿ ತುಂಡು ಮಾಡಿ 60-70% ಅದಕ್ಕಿಂತ ಕಡಿಮೆ ಆದ್ರೆ ನಿವಾರಣೆ ಆಗುತ್ತೆ ಸರ್. ನಿವಾರಣೆ ಆಗುತ್ತೆ. ಹಾಗಾದರೆ ಒಟ್ಟಾರೆಯಾಗಿ ಹೇಳೋದಿದ್ರೆ ಮುಖ್ಯವಾಗಿ ಈಗ ಬರ್ತಾ ಇರುವಂತಹ ಈ ಎಲೆ ಚುಕ್ಕೆ ರೋಗವನ್ನು ನಿರ್ವಹಣೆ ಮಾಡುವಲ್ಲಿ ರೈತರು ಯಾವ ರೀತಿಯಲ್ಲಿ ಮುಖ್ಯವಾದಂತಹ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಹೇಳ್ತೀರಿ? ಓಕೆ ಸರ್, ಸಾಮಾನ್ಯವಾಗಿ ರೋಗರಹಿತ ಸಸಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಎರಡನೇದು ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳು ಉಪಯೋಗಿಸುವಂಥದ್ದು. ಸಾಮಾನ್ಯವಾಗಿ ನಾವು ಬೆಳೆಗೆ ತಕ್ಕಂತೆ ಅಥವಾ ಬೆಳೆಗೆ ಬೇಕಾದಂಥ ಪ್ರಮಾಣದಲ್ಲಿ ಮಾತ್ರ ನೀರನ್ನು ಕೊಡುವಂಥದ್ದು, ಸೊ ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡುವಂಥದ್ದು. ಸಾಮಾನ್ಯವಾಗಿ ಸಾವಯವದಲ್ಲಿ ನಾವು ನಿರ್ವಹಣೆ ಮಾಡುವಂಥದ್ದಾದರೆ ಪ್ರತಿ ಮರಕ್ಕೆ ಒಂದು 10-12 kg ಹಟ್ಟಿಗೊಬ್ಬರ ಜೊತೆಗೆ 50-100 g ಟ್ರೈಕೋಡರ್ಮ ಎಂಬ ಸೂಕ್ಷ್ಮಾಣುಜೀವಿಗಳನ್ನು ಬಳಕೆ ಮಾಡಿಕೊಂಡು ಬುಡಕ್ಕೆ ಹಾಕುವಂಥದ್ದು. ಸೊ ನಾವು ರಾಸಾಯನಿಕ ಪದ್ಧತಿಯಲ್ಲಿ ನಿರ್ವಹಣೆ ಮಾಡೋದೇ ಆದರೆ ಮೊದಲನೇ ಸಿಂಪರಣೆಗಾಗಿ ನಾವು ಪ್ರೊಪಿಕೋನೋಜಲ್ ಅಥವಾ ಹೆಕ್ಸಾಕೋನೋಜಲ್ ಅಥವಾ ಡೈಫೋನಕೋನೋಜಲ್ ಎಂಬ ರೋಗನಾಶಕಗಳನ್ನು 1 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ಸಿಂಪರಣೆ ಮಾಡಬೇಕು. ಸೊ ಎರಡನೇ ಸಿಂಪರಣೆಗಾಗಿ 20 ದಿನಗಳ ನಂತರ ಕಾರ್ಬೊಂಡೋಸಿಯಂ ಪ್ಲಸ್ ಮ್ಯಾಂಕೋಜಬ ಎಂಬ ಕಾಂಬಿ ಪ್ರಾಡಕ್ಟ್ ಶಿಲೀಂಧ್ರನಾಶಕವನ್ನು ನಾವು 2 g ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡಿದರೆ ಈ ರೋಗವನ್ನು ಹತೋಟಿ ಮಾಡಬಹುದು ಸರ್. ಇದರಲ್ಲೇನಾದರೂ ರೈತರಿಗೆ ಸಂಶಯಗಳು ಬಂದರೆ ನಿಮ್ಮನ್ನು ಸಂಪರ್ಕಿಸಬಹುದು ಸರ್ ಅಲ್ವಾ? ಒಳ್ಳೆಯದು ಡಾಕ್ಟರ್ ಕೇದಾರನಾಥ್ ಅವರೇ, ಮುಖ್ಯವಾಗಿ ಇತ್ತೀಚೆಗೆ ಕಂಡು ಬರ್ತಾ ಇರುವಂತಹ ಅಡಿಕೆಯ ಬೆಳೆಯ ಎಲೆ ಚುಕ್ಕಿ ರೋಗ, ಹಾಗೆ ನೀವು ಹಳದಿ ರೋಗ, ಇದರ ನಿರ್ವಹಣೆ ಮತ್ತು ಯಾವ ರೀತಿಯಲ್ಲೆಲ್ಲ ಇದು ಬಾರದಂತೆ ರೈತರು ತಡೆಯಬಹುದು ಅನ್ನೋದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಂಧುಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಅಡಿಕೆಯಲ್ಲಿ ಎಲೆ ಚುಕ್ಕೆ ರೋಗ ನಿರ್ವಹಣೆ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ಕೇದಾರನಾಥ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಇದೀಗ ಸದಾಶಿವ ಆಚಾರ್ ಅವರ ಹಣ್ಣಿನ ಕೃಷಿ ಅನುಭವ ಕುರಿತು ಸಂದರ್ಶನ. ಸದಾಶಿವ ಆಚಾರ್ ಅವರೇ ನಮಸ್ಕಾರ. ನಮಸ್ಕಾರ. ಮಳೆ ಮತ್ತು ಬೆಳೆ ಒಂದಕ್ಕೊಂದು ಪೂರಕವೋ ಅಥವಾ ಹಾನಿಕರವೋ? ಸಮಯಕ್ಕೆ ಸರಿಯಾಗಿ ಬಂದರೆ ಮಳೆ ಪೂರಕ, ಅಕಾಲಿಕವಾಗಿ ಬಂದರೆ ಎಲ್ಲ ಹಾಳು ಮಾಡ್ತದೆ. ಕಳೆದ ಒಂದು 30-40 ವರ್ಷಗಳ ಹಿಂದೆ ಹೋಲಿಸಿ ನೋಡಿದರೆ ಮಳೆ ಬರುವ ದಿವಸಗಳ ಸಂಖ್ಯೆ ಕಡಿಮೆಯಾಗಿದೆ, ಮಳೆ ಬರುವ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ನಿಮ್ಮ ಅನುಭವಕ್ಕೆ ಬಂದಿದೆಯೇ ಇದು? ಬಂದಿದೆ. ಈಗ ಮಳೆ ಅಕಾಲಿಕ ಸಹ ಹೌದು, ಸಕಾಲಿಕ ಸಹ ಹೌದು. ನಮ್ಮ ಈಗಿನ ಇದರಲ್ಲಿ ಕೃಷಿ ಬಂದ ಹಾಗೆ ಬರ್ತಾ ಉಂಟು, ಎಲ್ಲ ಬೆಳೆ ಹಾಳಾಗ್ತಾ ಉಂಟು. ಈ ಒಂದು ವಾತಾವರಣದ ವೈಪರೀತ್ಯಕ್ಕೆ ಏನು ಕಾರಣ ಇರಬಹುದು? ನನ್ನ ಪ್ರಕಾರ ವೆಹಿಕಲ್ಗಳಲ್ಲಿ ಬರುವ ಒಂದು ಹೊಗೆ ಅದು ಮುಖ್ಯ ಕಾಣ್ತದೆ ನನಗೆ. ಯಾಕಂದರೆ ಮರಗಿಡಗಳ ಸಂಖ್ಯೆ ಎಲ್ಲ ಕಡಿಮೆ ಆಗ್ತಾ ಉಂಟು, ಗದ್ದೆಗಳು ಹೋಗಿ ಟ್ಯಾರೆಸ್ ಮನೆ ಆಗ್ತಾ ಉಂಟು, ಆ ಟ್ಯಾರೆಸ್ ಮನೆ ಹತ್ತಿರ ಮರಗಳೇ ಇಲ್ಲ. ಅಂಥ ವಾತಾವರಣದಲ್ಲಿ ಪ್ರಕೃತಿಗೆ ಸ್ವಲ್ಪ ಕಷ್ಟ ಆಗಿ ಅದರ ಏರ್ಪೇರ್ ಆಗಿರಲಿಕ್ಕೆ ಸಾಕು ಅಂತ ನನ್ನ ಅನುಭವ ಅಷ್ಟೇ. ಈಗ ಪ್ರತಿ ಸಾರಿ ನೋಡ್ತೀವಿ ಬೇಸಿಗೆಯಲ್ಲಿ ತಾಪಮಾನ ಉಷ್ಣತೆ ಜಾಸ್ತಿ ಆಗ್ತಾ ಹೋಗ್ತದೆ, 35-36 ಅಂತ ಏರ್ತಾನೆ ಹೋಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ. ಇದು ಯಾವ ಕಾರಣದಿಂದ ಆಗಿರ್ಬೋದು? ಅದೇ ನಾನು ಹೇಳಿದ ಹಾಗೆ ಮನೆ ಕಟ್ಟುವವರ ಸಂಖ್ಯೆ ಜಾಸ್ತಿ ಆಗಿ ಟೆರೆಸ್ ಕಾಡೇ ಆಗ್ತಾ ಹೋಗ್ತಾ ಉಂಟಲ್ಲ, ಅಲ್ಲಿ ಮನೆ ಮರಗಳೇ ಇಲ್ಲ ಅಲ್ಲ. ಹಾಗೆ ವೆಹಿಕಲ್ಗಳ ಸಂಖ್ಯೆ ಯಾವ ಒಂದು ಮನೆ ನೋಡಿದರೂ ಅಲ್ಲಿ 1-2-3 ವೆಹಿಕಲ್ಗಳಿದೆ. ಸೊ ಅದರದ್ದು ಹೊಗೆ ಇದೇ, ಇದರಿಂದಾಗಿ ಎಲ್ಲ ಪ್ರಕೃತಿ ಇದೇ ಚೇಂಜ್ ಆಗಿರ್ಬೇಕು ಸಾಧ್ಯತೆ ಇದೆ ಅಂತ ನನ್ನ ಅಂದಾಜು ಆಗ್ತಾ ಉಂಟು ನನಗೆ. ನಮಗೆ ಮನೆಯೂ ಬೇಕು ಪರಿಸರವೂ ಬೇಕು, ಎರಡನ್ನು ಒಟ್ಟೊಟ್ಟಿಗೆ ಕಾಪಾಡಿಕೊಳ್ಳೋದು ಹೇಗೆ ಸಾಧ್ಯ ಇದೆ? 5 cm ಮನೆ ಕಟ್ಟಿದರೆ ಇದೆಲ್ಲ ಆಗ್ತದೆ. ಯಾಕಂದರೆ ಮನೆ ಸುತ್ತ ಮರ ನೆಡ್ಬೋದು, ಅಲ್ಲ ಅಟ್ಲೀಸ್ಟ್ 2 ತೆಂಗಿನ ಮರ, 2 ಅಡಿಕೆ ಮರ ನೆಟ್ಟು, ಬಾಳೆಗಿಡ ನೆಟ್ಟು ಸ್ವಲ್ಪ ವಾತಾವರಣವನ್ನು ನಾವು ಮಾಡ್ಬೋದು. ಆದರೆ ಈ 1-1.5 cm ಕಟ್ಟುವವರೆಗೆ ಇದಕ್ಕೆಲ್ಲ ಆಸ್ಪದವೇ ಇಲ್ಲ, ಅದು ಬಹಳ ಕಷ್ಟವೇ. ಈಗ ನಿಮ್ಮ ಒಂದು ಕೃಷಿ ಹಿನ್ನೆಲೆ, ಈ ಹಿಂದಿನ ಒಂದು ಪರಿಸ್ಥಿತಿ ಹೇಗಿತ್ತು ಈ ಬಗ್ಗೆ ಹೇಳಿ. ಅಯ್ಯೋ ಹಿನ್ನೆಲೆ ಹೇಳಿದರೆ ನಮ್ಮ ತಂದೆಯವರ ಕಾಲದಿಂದ ಇದು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಬರುವಾಗ ಏನಾಯ್ತು ಹೇಳಿದರೆ ಆಸ್ತಿ ಎಲ್ಲ ನಮ್ಮ ಕೈತಪ್ಪಿ ಹೋಗುವ ಹಾಗೆ ಆಯಿತು. ಅವರು ಇವರು ಏನು ಹೇಳಿದ್ರು ಹೇಳಿದರೆ ನಮಗೆ ನಿಮ್ಮ ಗದ್ದೆಯೆಲ್ಲ ನೋಡಿಕೊಂಡು ಬರಬೇಕಾದ್ರೆ ಅಲ್ಲಿ ಒಂದು ತೋಟ ಉಂಟಲ್ಲ ಅದು ಸಹ ನಮ್ಮ ಹೆಸರಿಗೆ ಮಾಡಿಕೊಡಬೇಕು, ಇಲ್ಲದ್ರೆ ಆಗೋದಿಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ನಾವೆಂತ ಮಾಡಿದೆ, ಅದು ತೋಟ ಕೊಡಲಿಕ್ಕೆ ಆಗೋದಿಲ್ಲ, ನೀನು ಬಿಡ್ತಿ ಆದರೆ ಬಿಡು ಅಂತ ಹೇಳಿ ಬಿಟ್ಟುಬಿಟ್ಟ. ಆಮೇಲೆ ನನ್ನ ತಂದೆ ಅಲ್ಲಿ ಪಡುವಿದ್ರಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು ಗಣಪತಿ ಹೈಸ್ಕೂಲಲ್ಲಿ. ನಾವು 6 ಜನ ಗಂಡು ಮಕ್ಕಳು, 2 ಹೆಣ್ಣುಮಕ್ಕಳು. ನಮಗೆ ಒಂದು ಇದು ಚಾಲೆಂಜ್ ಆಯಿತು, ಕೋಣ ತಂದೆವು ಮನೆಗೆ, ಕೋಣ ತಂದೆ ಉಳ್ಳಿಕ್ಕೆ ಒಬ್ಬ ಆಯಿತು. ಸೊ ಕೋಣದಲ್ಲಿ ಉಳ್ಳಿಕ್ಕೆ ಶುರುವಾಯಿತು. ಇದೆಲ್ಲ ನಾನು ಹೇಳುವ ಕತೆ ಸಾಧಾರಣ 40 ವರ್ಷ ಹಿಂದೆ. ಕೋಣದಲ್ಲಿ ಉತ್ತು ನಾವೇ ಗೊಬ್ಬರ ಎಲ್ಲ ಹಾಕಿ ನಾವೇ ಗದ್ದೆಯ ಬದು ತೆಗೆದು ಎಲ್ಲ ಕಷ್ಟಪಟ್ಟಿದ್ದೇವೆ. ಸಂತೋಷದಿಂದ ಬೇಕಾದಷ್ಟು ಆರಾಮದಲ್ಲಿ ನಮಗೆ ಬೇಕಾದಷ್ಟು ಭತ್ತ ಆಗ್ತಿತ್ತು, ಎಳ್ಳಾಗ್ತಿತ್ತು, ಮೂರನೇ ಬೆಳೆ ಅಲ್ಲ ಎರಡನೇ ಬೆಳೆ ಉದ್ದು, ಮೂರನೇ ಬೆಳೆ ಎಳ್ಳು, ಇದನ್ನೆಲ್ಲ ಮಾಡಿದ್ದೇವೆ. ಅದರಡಿಯಲ್ಲಿ ಎಳ್ಳಾಗುವಾಗ ಹೇಳ್ತಾ ಇದ್ರು ನೆಲಗಡಲೆ ಮಾಡಿದರೆ ಒಳ್ಳೆಯದು ಅಂತ, ನೆಲಗಡಲೆ ಮಾಡಿದೆವು, ಅದರಲ್ಲಿಯೂ ಲಾಭ ಬಂತು. ಎಲ್ಲ ಬಹಳ ಒಳ್ಳೆ, ಮನೆಯಲ್ಲಿ ಎಷ್ಟು ಜನ ಇರುವಾಗ ಅಷ್ಟು ಜನಕ್ಕೂ ಕೆಲಸವೂ ಆಯಿತು, ನಮಗೆ ಬೇಕಾದಷ್ಟು ತಿನ್ನಲಿಕ್ಕೂ ಆಯಿತು. ತಂದೆಗೆ ಹೆಡ್ ಮಾಸ್ಟರ್ ಆಗಿ ಕರೆಕ್ಟಾಗಿ ಒಂದು ಸಂಬಳ ಬರ್ತಾ ಇದ್ದರಿಂದ ನಮಗೇನು ಪ್ರಾಬ್ಲಮ್ ಇಲ್ಲದೆ ನಾವೊಂದು ಸುಖಿ ಕೃಷಿ ಕುಟುಂಬದಲ್ಲಿ ಇದ್ದೇವು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಆದರೆ ನಮ್ಮ ಅಲ್ಲಿ ಕೆಲಸ ಎಲ್ಲ ಕಲಿತು ಕಲಿತು ಹೊರಗೆ ಹೋಗಲಿಕ್ಕೆ ಶುರುವಾದ ಮೇಲೆ ತಮ್ಮಂದಿರೆಲ್ಲ ಹೊರಗೆ ಹೋದರು, ತಂಗಿಯಂದಿರು ಮದುವೆ ಆಗಿ ಹೋದರು, ಮನೆಯಲ್ಲಿ ಒಬ್ಬರಿಬ್ಬರು ಆಗುವಾಗ ಈ ಕೃಷಿಯ ಕೆಲಸಕ್ಕೆ ಆಗಲಿಲ್ಲ. ಜನಕ್ಕೆ ಹೋಗುವಾಗ ನಾನು ಸಣ್ಣದಿರುವಾಗ ಇದ್ದದ್ದು 19 ರೂಪಾಯಿ ಸಂಬಳ, ಈಗ ಅದೇ ಸಂಬಳ 650-700 ಕೇಳಿ ಅವರಿಗೆ ಊಟ ತಿಂಡಿ ಕೊಟ್ಟು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನನ್ನ ಅನುಭವ. ಮತ್ತು ಈಗ ನಾನು ಎಂತ ಮಾಡಿದೆ, ನಮಗೆ ಈ ಕೃಷಿಕರ ಸಂಘದ ಒಂದು ಒಡನಾಟದಿಂದ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ ನಮಗೆ ಬೇಕಾದ ಎಲ್ಲ ಫ್ರೂಟ್ಸ್ ಏನೆಲ್ಲ ಬೇಕು, ಚಿಕ್ಕು ಬಾಳೆಹಣ್ಣು ಬೇಕಾದಷ್ಟು, ಪೇರಳೆ ಬೇಕಾದಷ್ಟು, ರಾಮಫಲ, ಸೀತಾಫಲ, ಸಕ್ಕರೆ ಗಂಜಿ ಇದೆಲ್ಲ ಮಾಡಿದೆ, ಇದೆಲ್ಲ ಆಗ್ತಾ ಉಂಟು. ಈಗ ನನಗೆ ಬೇಕಾದಷ್ಟು ತೋಟ ಮಾಡಿಕೊಂಡಿದ್ದೇನೆ. ಅದರ ಇದು ಆ ತೋಟದ ಹತ್ತಿರಲ್ಲಿ ಬೆಂಡೆ, ಅಲಸಂಡೆ, ಆಮೇಲೆ ಗುಳ್ಳ, ಇದೆಲ್ಲ ಚೌಳಿಕೋಡು, ಕುಂಬಳ, ಬೂದುಕುಂಬಳ ಇದೆಲ್ಲ ಬೆಳೆಸ್ತಾ ಇದ್ದೇನೆ, ಆಗ್ತಾ ಇದೆ, ಖುಷಿಯಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ನಾವು ಮತ್ತೆ ನಮ್ಮ ಹತ್ತಿರ ಒಂದು ತರಂಗಿನ ಮಿತ್ರ ಮಂಡಳಿ ಅಂತಿದೆ, ಅವರಿಗೆ ನಮ್ಮ ಶರ್ಮರನ್ನು ಕೃಷಿಕರನ್ನು ಕರ್ಕೊಂಡು ಹೋಗಿ ಇದರ ಬಗ್ಗೆ ಎಲ್ಲ ಹೇಳಿ, ತೋಟದ ಬಗ್ಗೆ ಹೇಳಿ, ಅವರವರ ಮನೆಯಲ್ಲೇ ಒಂದು ಸಣ್ಣ ಸಣ್ಣ ನೀವು ಒಂದು ಸ್ವಲ್ಪ ಸ್ವಲ್ಪ ಗಿಡ ಬೆಳೆಸಿ ಅಂತ ಹೇಳಿ ಟ್ರೈನಿಂಗ್ ಕೊಟ್ಟು ಅದಕ್ಕೆ ಭಾಳ ಮುತುವರ್ಜಿ ಕೊಟ್ಟು ನಾನು ಟ್ರೈನಿಂಗ್ ಎಲ್ಲ ಮಾಡಿಸಿ ಈಗ ನನ್ನ ಮಾತಿಗೆ ಸ್ವಲ್ಪ ಬೆಲೆ ಕೊಟ್ಟು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ, ಸ್ವಲ್ಪ ಬೆಂಡೆ ಮಾಡ್ತಾ ಇದ್ದಾರೆ, ಗುಳ್ಳ ಅಲಸಂಡೆ ಎಲ್ಲ ಮಾಡ್ತಾ ಇದ್ದಾರೆ, ಹರಿವೆ, ಇದು ಸ್ವಲ್ಪ ಖುಷಿಯಾಗಿದೆ ಮನಸ್ಸಿಗೆ. ಸರಿ, ಈಗ ಈ ಹಣ್ಣು ಮತ್ತು ತರಕಾರಿ ಕೃಷಿಯ ಬಗ್ಗೆ ಬರೋದಕ್ಕಿಂತ ಮೊದಲು ಸ್ವಲ್ಪ ಒಂದು ಭತ್ತದ ಕೃಷಿಯ ಒಂದು ಪರಿಸ್ಥಿತಿ ಹೇಗಿತ್ತು, ಈ ನೆರೆ ಅನ್ನುವಂಥದ್ದನ್ನು ಹೇಗೆ ನಿಭಾಯಿಸುವುದಕ್ಕೆ ಆಗುವಂಥದ್ದು, ಆಗದೇ ಇರುವಂಥದ್ದು ಹೇಗಿದೆ? ಸರ್, ನಾನು ಆಗಲೇ ಫಸ್ಟಿಗೆ ಒಂದ್ಸಲ ಹೇಳಿದೆ, ಭತ್ತದ ಕೃಷಿಯಲ್ಲಿ ಸೋಲಿಕ್ಕೆ ಕಾರಣ ಅಕಾಲಿಕ ಮಳೆ. ನಮಗೆ ನಾವು ನೇಜಿ ಎಲ್ಲ ಹಾಕಿ ನನ್ನ ಮಿತ್ರರು ಹೇಳಿದ ಹಾಗೆ ಕೋಣ ಇತ್ತು ನಮ್ಮ ಹತ್ರ, ಕಾಲಕ್ಕೆ ನಾವು ಏಪ್ರಿಲ್ ಮೇ ಏಪ್ರಿಲ್ಗೆ ಒಂದ್ಸಲ ಉಳುವುದು, ಮಳೆ ಬಂದ ಯುಗಾದಿ ಆದ ಕೂಡಲೇ, ಆಮೇಲೆ ಸಣ್ಣ ಒಂದು ಮಳೆ ಬಂದ ಕೂಡಲೇ ಉಳುವುದು, ಮೇಯಲ್ಲಿ ನೇಜಿ ಹಾಕೋದು, ಕೈಯಲ್ಲೇ ನಾವು ನೀರನ್ನು ತೋಡಿಟ್ಟು ನೀರು ಸ್ಪ್ರೇ ಇದು ಮಾಡಿದ್ದು ಉಂಟು. ಅಂದರೆ ನಾವು ಅದಕ್ಕೆ ಹೇಳ್ತಾರೆ ಬಟ್ಟಲು ಅಂತೇಳಿ, ಬಟ್ಟಲಲ್ಲಿ ನಾವು ತೇಪೋದು, ಹಾಗೆ ಮಾಡ್ತಾ ಇದ್ದೇವೆ. ಮತ್ತು ಕ್ರಮೇಣ ನೆಡಲಿಕ್ಕೆ ಆಗುವಾಗ ಮಳೆ ಬಂದು ನಾವು ರೆಡಿ ಮಾಡಿದ ನೇಜಿ ಅದು ನೆರೆಯಲ್ಲಿ ಕೊಚ್ಚಿ ಹೋಗೋದು, ಅದನ್ನು ಹಿಡೀಲಿಕ್ಕೆ ನಾವು ಮಕ್ಕಳೆಲ್ಲ ಓಡೋದು, ಇದು ಸ್ವಲ್ಪ ಸಮಸ್ಯೆ ಆಯಿತು ನಮಗೆ. ಮತ್ತು ನೆಟ್ಟ ಕೂಡಲೇ ಮಳೆ ಬರೋದು, ನೆಟ್ಟ ಕೂಡಲೇ ನೆರೆ ಬರೋದು, ನೆರೆ ಬಂದ ಕೂಡಲೇ ನಮಗೆ ಅಲ್ಲಿ ಏನು ಮಾಡಲಿಕ್ಕಿಲ್ಲ, ಅರ್ಧ ಎಕರೆ ಅರ್ಧ ಹಾಳಾಗಿ ಹೋಗ್ತದೆ. ಇದೆಲ್ಲ ಇದನ್ನೆಲ್ಲ ಫೇಸ್ ಮಾಡಿಕೊಂಡು ಮಾಸ್ಪೇಣೆ ಲಾಸ್ಟ್ ನವರಾತ್ರಿಗೆ ಕೊಯ್ಲು, ನವರಾತ್ರಿ ಮುಗಿದು ಕೊಯ್ಯುವ ಅಂತ ಹೇಳುವಾಗ ಅಲ್ಲಿ ಮಳೆ ಬಂತು. ಅದು ಪುನಃ ಗದ್ದೆಯಲ್ಲಿ ಅದನ್ನೆಲ್ಲ ಒಟ್ಟು ಮಾಡೋ ಕೆಲಸ, ಅದು ಸ್ವಲ್ಪ ಕಷ್ಟ ಆಯಿತು ನಮಗೆ. ಸೊ ಮುಂಚಿನ ಹಾಗೆ ಮಳೆಯ ಸಮಸ್ಯೆ ನಮಗೆ ಒಂದೇ ಲೆಕ್ಕ ಇಲ್ಲದೆ ಸಿಕ್ಕಾಪಟ್ಟೆ, ಆದ್ದರಿಂದ ನಾವು ಭತ್ತದ ಕೃಷಿಯನ್ನು ಬಿಡುವ ಪರಿಸ್ಥಿತಿ ಬಂತು. ಭತ್ತದ ಕೃಷಿ ಬಿಟ್ಟುಬಿಟ್ಟು ಈಗ ಭತ್ತ ಮಾಡೋದೇ ಇಲ್ಲ, ಖಾಲಿ ಹಣ್ಣು ತರಕಾರಿ, ತೆಂಗಿನ ಮರ, ಅಡಿಕೆ ಮರ. ಈಗ ಭತ್ತದ ಕೃಷಿ ಮಾಡ್ತಾ ಇರುವಂತಹ ಜಾಗದಲ್ಲಿ ಹಣ್ಣಿನ ಗಿಡವನ್ನು ಹಾಕಬೇಕಿದ್ರೆ ಯಾವ ರೀತಿ ಒಂದು ಭೂ ಪರಿವರ್ತನೆ ಮಾಡಿಕೊಳ್ಬೇಕಾಗ್ತದೆ? ನಾವು ಸ್ವಲ್ಪ ಕೆಂಪು ಮಣ್ಣು ಹಾಕಿ ಸ್ವಲ್ಪ ಅಂದ್ರೆ ಎಷ್ಟು ಸ್ವಲ್ಪ ಅಂದ್ರೆ ನಾವೊಂದು ನಮ್ದು ಈಗ ಎರಡೂವರೆ ಎಕರೆ ಇಷ್ಟು, ನಾವೊಂದು 200 ಲಾರಿಗೆ ಅಷ್ಟು ಕೆಂಪು ಮಣ್ಣನ್ನೆಲ್ಲ ತಂದು ಲೆವೆಲ್ ಮಾಡಿ ಸ್ವಲ್ಪ ಸ್ವಲ್ಪವೇ ಮಾಡಿದ್ವಿ. ಒಂದೇ ಸಲ ಮಾಡಲಿಲ್ಲ ನಾವು, ಒಂದ್ಸಲ ಮಾಡುದು, ಸಸಿ ಇಡುದು, ನೆಕ್ಸ್ಟ್ ಮಂತ್ ಪುನಃ ನೆಕ್ಸ್ಟ್ ಇಯರ್ ಪುನಃ ಸ್ವಲ್ಪ ಹಾಕಿ ಅದನ್ನು ಈಗ 4-5 ವರ್ಷದಿಂದ ಮಾಡ್ತಾ ಮಾಡ್ತಾ ಈಗ ಸಾಧಾರಣ ಒಂದು ಲೆವೆಲಿಗೆ ಬಂದಿದೆ. ಈಗ ಯಾರಾದರೂ ಬಂದರೆ ನೋಡುವಾಗ ಹಾಂ ಒಳ್ಳೆಯದಾಗಿದೆ ಅಂತ ನನ್ನ ಫ್ರೆಂಡ್ಸ್ ಮತ್ತು ಮಿತ್ರರು ಮತ್ತು ಮನೆಯ ಸಂಬಂಧಿಕರೆಲ್ಲ ಬಂದು ಓ ಸದಾಶಿವ ಒಳ್ಳೆ ತೋಟ ಮಾಡಿದ್ದಾನೆ ಅಂತ ಹೇಳುವ ಮನಸ್ಸಿಗೆ ಖುಷಿ ಆಗ್ತದೆ. ಅಷ್ಟೇ ಬೇಕಾದ ನನಗೆ ಅದು ಮಾಡಿದ್ದಾನೆ. ಸರಿ, ಈಗ ಈ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡಿದ್ದೀರಿ, ಬೇರೆ ಬೇರೆ ನೀವು ಹೇಳಿದಿರಿ ಉದ್ದಕ್ಕೆ, ಇವುಗಳಲ್ಲಿ ಪೋಷಕಾಂಶದ ನಿರ್ವಹಣೆ ಮಾಡುವಂಥದ್ದು, ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು, ಈ ಬಗ್ಗೆ ಹೇಳಿ. ನೀರಾವರಿ ವ್ಯವಸ್ಥೆ ಹೇಳಿದರೆ ನಾವೀಗ ನಮಗೆ ಹಬ್ಬದ ಮುಗಿದ್ಮೇಲೆ ನಮಗೆ ಸಾಧಾರಣ ಜನವರಿಗೆ ನೀರಾವರಿ ಬೇಕಾಗೋದು, ಸ್ಟಾರ್ಟ್ ಆಗೋದು. ಅದರ ಮೊದಲು ಮಳೆ ಇರ್ತದೆ ಬೇಡ ನಮಗೆ. ಪಂಪ್ ಇದೆ, ಪಂಪಲ್ಲಿ ನಾನು ಬಿಡ್ತಾ ಪೈಪ್ ಇಟ್ಟು ಬಿಡೋದು ನಾನು. ಮತ್ತು ಅದಕ್ಕೆ ಗೊಬ್ಬರ ಎಲ್ಲ ಹಾಕೋದು ಹೇಳಿದರೆ ಕೈಬೇವಿನ ಹಿಂಡಿ ಮೊದಲು ನಾವು ಸುಣ್ಣ ಹಾಕೋದು ಫಸ್ಟಿಗೆ. ಈಗ ಮಳೆ ಸ್ವಲ್ಪ ಕಮ್ಮಿ ಆದ ಕೂಡಲೇ ಎಲ್ಲ ಸಸಿಗಳ ಮೊದಲು ಸ್ವಲ್ಪ ದೂರದಲ್ಲಿ ಒಂದು 5-6 ಫೀಟ್ ಬಿಟ್ಟು ಸುಣ್ಣ ಒಂದೊಂದು ರೌಂಡ್ ಹಾಕ್ಕೊಂಡು ಬರ್ತೇನೆ. ಆಮೇಲೆ ಒಂದು ವಾರ ಬಿಟ್ಟು ಈ ನಮ್ಮ ಇದರ ಕೈಬೇವಿನ ಹಿಂಡಿಯನ್ನು ಸ್ವಲ್ಪ ಹಾಕ್ತೇನೆ. ಆಮೇಲೆ ಅವೈಲೇಬಿಲಿಟಿ, ಕೋಳಿ ಗೊಬ್ಬರ ಸಿಕ್ಕಿದರೆ ಕೋಳಿ, ದನದ ಗೊಬ್ಬರ ಸಿಕ್ಕಿದರೆ ದನದ ಗೊಬ್ಬರ, ಇದನ್ನೆಲ್ಲ ಹಾಕ್ತೇನೆ. ಆಮೇಲೆ ಅದರ ಮೇಲೆ ತರಗೆಲೆ ಹಾಕಿ ಬಿಡ್ತೇನೆ. ಈಗ ನೀರು ಅಂತ ಕೊಡಬೇಕಾಗ್ತದ? ಹೌದು, ನೀರು ಪ್ರತಿ ವಾರಕ್ಕೆ ಅಂದರೆ ಎರಡು ವಾರದಲ್ಲಿ ಎರಡು ದಿವಸ ಇಟ್ಕೊಂಡಿದ್ದೇನೆ, ಸೋಮವಾರ ಮತ್ತು ಗುರುವಾರ. ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ ಇಲ್ಲ ಗುರುವಾರ, ಶುಕ್ರವಾರ ಶನಿವಾರ ಇಲ್ಲ ಆದಿತ್ಯವಾರ, ಆ ರೀತಿ ನೀರು ಕೊಡ್ತಾ ಇದ್ದೇನೆ. ಈಗ ಮಾವಿನಲ್ಲಿಯೂ ಕೂಡ ಪ್ರತಿ ವರ್ಷ ಬಿಡುವಂಥ ಒಂದು ತಳಿಗಳಿರ್ತವೆ, ಮತ್ತು ಎರಡು ವರ್ಷಕ್ಕೊಂದ್ಸರಿ ಬಿಡುವಂಥ ಒಂದು ಆಲ್ಟರ್ನೇಟ್ ಬ್ಯಾರಿಂಗ್ ಅಂತ ಹೇಳ್ತೀವಿ, ಒಂದು ವರ್ಷ ಬಿಟ್ಟು ಒಂದು ವರ್ಷ ಹೂವು ಬಿಡುವಂಥದ್ದು, ಈ ಸಮಸ್ಯೆ ಎದುರಾಗ್ತಾ ಇದೆ ನಿಮ್ಗೆ ಕೂಡ? ಯಾಕಂದರೆ ನಾನೀಗ 5 ವರ್ಷದಿಂದ ಮಾತ್ರ ಶುರು ಮಾಡಿದ್ರಿಂದ ನನಗೆ ಗೊತ್ತಾಗ್ತಾ ಇಲ್ಲ. ಹೋದ ಸಲ ಆಗಿದೆ, ಈ ಸಲ ಸ್ವಲ್ಪ ಕಡಿಮೆ ಕಾಣ್ತಾ ಉಂಟು. ನೀವು ಹೇಳಿದಾಗೆ ಅದು ಇರ್ಬೋದು, 2 ವರ್ಷಕ್ಕೊಂದ್ಸಲ ಆಗುವಂಥದ್ದು ಇರಲಿಕ್ಕೂ ಸಾಕು. ಆಮೇಲೆ ಈಗ ಈ ಮಾವಿನಲ್ಲಿ ಹೂ ಒಣಗುವಂತಹದ್ದು, ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇದ್ದಾಗ ಹೂ ಒಣಗ್ತದೆ ಅಂತೇಳಿ, ಗೇರು ಕೃಷಿಯಲ್ಲೂ ಕೂಡ ಈ ಸಮಸ್ಯೆ ಇದೆ, ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ? ಇಲ್ಲ, ನಮ್ಮ ಕೈಲಿ ಇಲ್ಲ ಅದು. ಯಾಕಂದರೆ ನಾವು ಬಿಟ್ಟುಬಿಟ್ಟು ನಮಗೆ ಅದರ ಬಗ್ಗೆ ಮಾಹಿತಿ ಕೂಡ ಇಲ್ಲ ಏನು ಮಾಡಬೇಕು ಅಂತ ಹೇಳಿ. ನಮ್ಮ ಆಚೆ ಒಂದು ಹೊಗೆ ಹಾಕೋದು ಅಂತ ಒಂದು ಉಂಟು, ಎಲ್ಲ ಸ್ವಲ್ಪ ಅದರ ಹತ್ತಿರ ಬುಡದಲ್ಲಿ ತರಗೆಲ್ಲ ಹಾಕಿ ಬೆಂಕಿ ಕೊಡೋದು, ಅದು ಸ್ವಲ್ಪ ಹೊಗೆಯಲ್ಲಿ ನಿಲ್ತದೆ ಅಂತ ಒಂದು ಮುಂಚಿನವರದ್ದು ಒಂದು ಅಭಿಪ್ರಾಯ. ಅದೇ ರೀತಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೇನೆ ಅಷ್ಟೇ. ಬೇರೆ ಬೇರೆ ಹಣ್ಣಿನ ಗಿಡವನ್ನು ನೀವು ಹಾಕೊಂಡಿದ್ರಿ, ಒಂದು ಗಿಡದ ನೆರಳು ಇನ್ನೊಂದಕ್ಕೆ ಆಗ್ತದೋ ಅಥವಾ ಅದು ಹೇಗಿದು? ಈಗ ನಾನು ಪೇರಳೆ, ಚಿಕ್ಕು, ಸೀತಾಫಲ, ರಾಮಫಲ ಒಟ್ಟಿಗೆ ಇದೆ, ಅದು ಎಲ್ಲ ಆಗ್ತದೆ. ಯಾವುದೋ ಎಲ್ಲರೂ ಎಲ್ಲದರಲ್ಲಿ ಆಗ್ತಾ ಉಂಟು. ಪೇರಳೆ ಅಂತೂ ಬೇಕಾಗ್ತಾ ಉಂಟು, ಚಿಕ್ಕು ಬೇಕಾಗ್ತಾ ಉಂಟು, ಸೀತಾಫಲ ರಾಮಫಲ ಲೆಕ್ಕಾಚಾರದಲ್ಲಿ ಆಗ್ತದೆ, ಒಂದು 10-25 ಆಗ್ತಾ ಇದೆ, ತೊಂದರೆ ಇಲ್ಲ. ಮಾವಿನ ಹಣ್ಣು ಅದೇ ಈಗ ಮರ ಸ್ವಲ್ಪ ದೊಡ್ಡದಾಗ್ತಾ ಬಂದದ್ದು ಮಾತ್ರ, ಆದರೆ ಇನ್ನೊಂದು 2 ವರ್ಷದಲ್ಲಿ ಅದರ ಇದೆಲ್ಲ ಗೊತ್ತಾಗ್ಬೋದು ರಿಸಲ್ಟ್, ಒಂದು 2-3ರಲ್ಲಿ ಆಗ್ತದೆ ಸ್ವಲ್ಪ ಸ್ವಲ್ಪ. ಈ ಹಣ್ಣಿನ ಗಿಡಗಳನ್ನು ಒಂದು ಎತ್ತರವನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳ್ತೀವಿ, ಗಿಡವನ್ನು ಕತ್ತರಿಸುವಂಥದ್ದು ಅಥವಾ ಪ್ರೂನಿಂಗ್ ಮಾಡುವಂಥದ್ದು, ಇದನ್ನೇನಾದ್ರು ಮಾಡ್ತೀರಾ ನೀವು? ಈಗ ಮುಂಚೆ ನನಗೆ ಮಾಡ್ತಾ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಈ ಕೃಷಿಕ ರಾಮಕೃಷ್ಣ ಶರ್ಮ ಅಂತ ಹೇಳಿ ಇವರು ಬಂದಮೇಲೆ ನಮ್ಮ ಒಡನಾಟಕ್ಕೆ, ಅವರು ಹೇಳಿದುಂಟು, ಆಚಾರ್ಯ ನಮಗೆ ಕೊಯ್ಲಿಕ್ಕೆ ಆಗಬೇಕದು, ಮತ್ತು ಯಾರ ಬಂದು ಕೊಯ್ದು ದೋಟಿ ಇಟ್ಕೋದ್ರೆ ಬೇಡ, ನೀವೆಲ್ಲ ಕಟ್ ಮಾಡಿ ಸರಿ ಆಗ್ತದೆ ಅಂತ ಹಾಕಿ ಕಟ್ ಮಾಡಿದ್ದೇನೆ. ಕರೆಕ್ಟ್ ಆಗಿದೆ. ಈ ಕಟ್ ಮಾಡುವುದು ಅಂದರೆ ಹೇಗೆ ಮತ್ತು ಯಾವ ಸಮಯದಲ್ಲಿ ಮಾಡೋದು? ಕಟ್ ಮಾಡೋದು ಹೇಳಿದರೆ ಅದು ಈಗ ಅಷ್ಟು ನಾನು ಪರ್ಫೆಕ್ಟ್ ಆಗಿಲ್ಲ, ಆದರೆ ನಾನು ಏನು ಮಾಡ್ತಾ ಇದ್ದೇನೆ ಹೇಳಿದರೆ, ಸಾಧಾರಣ ಈಗ ಮಳೆಗಾಲ ಮುಗಿದು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಕತ್ತಿಯಲ್ಲಿ ಕಡಿತಿದ್ದೆ, ಹರ್ತದ ಕತ್ತಿ ಹಿಡ್ಕೊಂಡು ಕಡಿತಿದ್ದೆ. ಆಗ ಅವ್ರು ಹೇಳಿದ್ರು ಕತ್ತಿಯಲ್ಲಿ ಕಡಿದಕ್ಕಿಂತ ನೀವು ಗರ್ಗಸ್ಥಲ್ಲಿ ಕಟ್ ಮಾಡುವುದು ಒಳ್ಳೆಯದಂತ ನಮ್ಮ ಮಿತ್ರರು ಅಭಿಪ್ರಾಯ ಕೊಟ್ಟರು. ಆಮೇಲೆ ಈಗ ನಾನು ಸ್ವಲ್ಪ ಗರ್ಗಸ್ ತಗೊಂಡಿದ್ದೇನೆ, ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೇನೆ. ಈಗ ಕತ್ತರಿಸಿದ ನಂತರ ಅದಕ್ಕೆ ಏನಾದರೂ ಬೋರ್ಡ್ ಪೇಸ್ಟ್ ಏನಾದರೂ ಕೊಡಬೇಕಾ? ಅಲ್ಲ, ನಾನು ಕೊಡ್ತಾ ಇಲ್ಲ ಇಷ್ಟ ತನಕ, ಏನು ಸಾಯ್ತಾ ಇಲ್ಲ ಇಷ್ಟ ತನಕ, ಯಾವುದೂ ಸಾಯಲಿಲ್ಲ, ಎಲ್ಲ ಹೊಸ ಚಿಗುರು ಬರ್ತದೆ, ಅಲ್ಲಿ ಫುಲ್ ಬರ್ತದೆ, ಫುಲ್ ಬಂದಿದೆ. ಸ್ವಲ್ಪ ಗೇರು ಗಿಡದ ಬಗ್ಗೆ ಹೇಳಿ, ಅದು ಹೇಗೆ ಫಸಲು ಬರ್ತಾ ಇದೆ? ಗೇರು ಅಂದರೆ ಮುಂಚಿನಿಂದಲೂ ಅದು ಇತ್ತು ಮರ ಮನೆಯಲ್ಲಿ, ಸೊ ಅದರಲ್ಲಿ ತುಂಬ ಬರ್ತದೆ. ಯಾಕಂದರೆ ಎಷ್ಟು ಅಂತ ಸಾಧಾರಣ ಒಂದು 10 ಕಿಲೋ 15 ಕಿಲೋ ಆಗದ್ದು ಉಂಟು. ಮತ್ತು ಈಗ ಒಂದು 2 ಸಸಿ ಸಣ್ಣ ಸಣ್ಣ ಮಾಡಿದ್ದೇನೆ, 2-3-4 ಸಸಿ ನೆಟ್ಟಿಟ್ಟಿದ್ದೇನೆ, ಅದು ಸಹ ದೊಡ್ಡದಾಗಿದೆ, ಇನ್ನೂ ಅದರ ಈಳು ಬರಬೇಕಷ್ಟೇ. ಬೇರೆ ಬೇರೆ ಕೃಷಿ ಮೇಳಗಳಿಗಾಗ್ಬೋದು ಅಥವಾ ರೈತ ಸಮಾವೇಶಕ್ಕಾಗ್ಬೋದು ನೀವು ಹೋಗ್ತೀರಿ, ಅಲ್ಲಿಂದ ಮಾಹಿತಿಯನ್ನು ಕಲೆ ಹಾಕ್ತೀರಿ, ಈ ಮಾಹಿತಿಯನ್ನು ನಿಮ್ಮ ಕೃಷಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಆಗ್ತದಾ? ಆಗ್ತದೆ, ಸಾಧಾರಣ 60% ಆದರೂ ಆಗ್ತದೆ. ಕೆಲವು ಹೇಳಿ ಉದಾಹರಣೆ ನೋಡಿ. ಒಂದು, ನಾನು ಮೊದಲೆಲ್ಲ ನಾವು ಗೊಬ್ಬರದ ಬಗ್ಗೆ ಅಷ್ಟು ಇದು ಮಾಡ್ತಾ ಇರಲಿಲ್ಲ, ಮುತುವರ್ಜಿ ವಹಿಸಲಿಲ್ಲ. ಈಗ ಈ ಕೃಷಿಕರದ್ದು ನಮಗೆ ಒಡನಾಟ ಆದಮೇಲೆ ಶರ್ಮರದ್ದು ಏನು ಮಾಡ್ತಾ ಇದ್ದೇವೆ ಹೇಳಿ, ಅವ್ರು ಹೇಳಿದಾಗೆ ಹಸಿ ಇದನ್ನು ಮುಂಚೆ ಹೋಗಿ ಗದ್ದೆಗೆ ಹಾಕಿಬಿಡೋದು, ಅದು ಎಷ್ಟೋ ಒಣಗ್ತಾ ಇರ್ತದೆ. ಹಾಗೆ ಹೇಳಿದ್ರು ಒಣಗಿದ ಗೊಬ್ಬರದಲ್ಲಿ ಏನೂ ಇಲ್ಲ, ಅದು ಒಣಗಲೇಬಾರ್ದು ಅಂತ. ಕಡೆಗೆ ಅದನ್ನು ಈಗ ನಾವು ಜೋಪಾನ ಮಾಡಿ ಅದನ್ನು ಒಣಗಿಸಿದ ಹಾಗೆ ಮೇಲೆ ತಗಡೆಲ್ಲ ಇಟ್ಟು ಬೇಕಾದ ಹಾಗೆ ತೆಗೆದು ಹಾಕ್ತಾ ಇದ್ದೇವೆ. ಮತ್ತು ಯಾವ ಗೊಬ್ಬರ ಕೂಡ 3 ತಿಂಗಳಾದರೂ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದನ್ನು ಸಹ ನಾವು ಹಾಗೆ ಈಗ ಹಟ್ಟಿ ಗೊಬ್ಬರ ಆದರೆ ಅದನ್ನು 3 ತಿಂಗಳು ಪ್ರಿಸರ್ವ್ ಮಾಡಿ ಆಮೇಲೆ ಅದು ಪೌಡರ್ ಆದಮೇಲೆ ತೆಗೆದು ಹಾಕ್ತಾ ಇದ್ದೇನೆ. ಇದೆಲ್ಲ ಕೃಷಿಕರ ಅನುಭವ. ಮತ್ತು ಈ ಕಸಿ ಗಿಡ, ಮೊದಲೆಲ್ಲ ನಾವು ಯಾವುದಾದ್ರೂ ಒಂದು ಗೆಲ್ಲು ತೆಗೆದು ಊರುದು, ಅದು ಎಷ್ಟೋ ಸಮಯ ಆಗ್ತಾ ಇತ್ತು. ಅವ್ರು ಹೇಳ್ತಾರೆ ಅದು ಕಸಿಯೇ ನೀವು ನಡ್ತಾ ಹೋದರೆ ಅದು ನಿಮಗೆ ಬೇಗ ಶುರು ಆಗ್ತದೆ. ಯಾಕಂದರೆ ಈ ವರ್ಷ ನೆಟ್ಟದ್ದು ಬರೋ ವರ್ಷ ಆಗಬಹುದು ಅಥವಾ 2-3 ವರ್ಷದೊಳಗೆ ನಿಮಗೆ ಫಲ ಸಿಗ್ಬೋದು ಅಂತ ಅದು ಈಗ ಆಗ್ತಾ ಉಂಟದೆ. ಹಾಗೆ ಅದೇ ಅನುಭವಕ್ಕೆ ಬಂತು ಎಲ್ಲ ನನಗೆ. ಸಾಮಾನ್ಯವಾಗಿ ಎಲ್ಲ ಹಣ್ಣಿನ ಗಿಡಗಳು ಕೂಡ ಸ್ವಲ್ಪ ಈ ಮಳೆಗಾಲ ಮುಗಿದ ನಂತರ ಒಂದಷ್ಟು ಸಮಯ ಬುಡ ಒಣಗಿಸ್ಬೇಕಂದ್ರೆ ಗಿಡ ಸ್ವಲ್ಪ ಬಾಡಿದರೆ ಚೆನ್ನಾಗಿ ಹೂ ಬರ್ತದೆ ಅಂತ ಒಂದು ಅಭಿಪ್ರಾಯ ಇರ್ತದೆ. ಈಗ ವಿಶೇಷವಾಗಿ ನಿಂಬೆ ಅಂತ ಒಂದು ಗಿಡದಲ್ಲಿ ಈ ಅನುಭವಕ್ಕೆ ಬಂದಿದೆಯೇ ಇದು? ಇಲ್ಲ, ನಿಂಬೆ ಗಿಡದಲ್ಲಿ ನಾನೀಗ ನೆಟ್ಟು 3-4 ವರ್ಷ ಆಯಿತು, ನಿಂಬೆ ಫಲವೇ ಹೋಗಲಿಲ್ಲ ಇನ್ನೂ ನನಗೆ. ಗಿಡ ತುಂಬಾ ಎತ್ತರ ಆಗಿದೆ, ಒಂದು ಅದಕ್ಕೇನು ಪ್ರಯೋಗ ಮಾಡಲಿಲ್ಲ, ಏನು ಮಾಡಲಿಲ್ಲ. ಈಗ ಇವ್ರ ಹತ್ರ ಕೇಳ್ತಾ ಇದ್ದೇನೆ, ಸ್ವಲ್ಪ ಪೊಟ್ಯಾಶ್ ಹಾಕಿ ನೋಡಿ ಅಂತ ಹೇಳಿದರು, ಮತ್ತೊಬ್ರು ಯಾರೋ ಸ್ವಲ್ಪ ಸುಡುಮಣ್ಣು ಹಾಕಿ ಅಂತ ಹೇಳಿದರು. ಈಗ ಅದನ್ನು ಈಗ ಪ್ರಯತ್ನ ಮಾಡಬೇಕು ಅಂತ ಇದ್ದೇನೆ. ಬಹಳ ಸಂತೋಷ ಸದಾಶಿವ ಆಚಾರ್ಯವರೇ, ನಿವೃತ್ತ ಜೀವನವನ್ನು ಕೂಡ ಕೃಷಿಯಲ್ಲಿ ತೊಡಗಿಸಿಕೊಂಡು ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಸದಾಶಿವ ಆಚಾರ್ ಅವರ ಹಣ್ಣಿನ ಕೃಷಿ ಅನುಭವ ಕುರಿತು ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 43,000 ರೂಪಾಯಿಯಿಂದ 50,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರೂಪಾಯಿಯಿಂದ 40,000 ರೂಪಾಯಿ, ಕೊಕ್ಕೋ ಕ್ವಿಂಟಾಲಿಗೆ 22,000 ರೂಪಾಯಿಯಿಂದ 25,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000 ರೂಪಾಯಿಯಿಂದ 8,300 ರೂಪಾಯಿ, ತೆಂಗಿನಕಾಯಿ ಒಂದನೆಯ ವರ್ಗ 1,000ಕ್ಕೆ 16,000 ರೂಪಾಯಿಯಿಂದ 20,000 ರೂಪಾಯಿ, ಎರಡನೆಯ ವರ್ಗ 1,000ಕ್ಕೆ 12,000 ರೂಪಾಯಿಯಿಂದ 15,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರೂಪಾಯಿಯಿಂದ 3,000 ರೂಪಾಯಿ, ಕತ್ತೆ ಸಾಂಬಾರ್ ಕ್ವಿಂಟಾಲಿಗೆ 2,950 ರೂಪಾಯಿಯಿಂದ 3,200 ರೂಪಾಯಿ, ಭತ್ತ ಆಮದು ಕ್ವಿಂಟಾಲಿಗೆ 2,200 ರೂಪಾಯಿಯಿಂದ 2,450 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 38,000 ರೂಪಾಯಿಯಿಂದ 49,000 ರೂಪಾಯಿ. ಇದುವರೆಗೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ ಆಲಿಸಿದಿರಿ. ಕೇಳುಗರೆ, ಇದೀಗ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಭಕ್ತಿಗೀತೆ ಶ್ರೀ ಮಂಜುನಾಥ. ಮಂಜುನಾಥ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ಮಂಜುಳಾಕಾರಣಿ ಮಂಜುನಾಥ ಸ್ವಾಮಿ ನಂಜುಂಡೆ ಬಗೆಯ ಒಳಗ ಮಂಜುಳಾಕಾರಣಿ ಮಂಜುನಾಥ ಸ್ವಾಮಿ ನಂಜುಂಡೆ ಬಗೆಯ ಒಳಗ ನಂಜ ಕಳೆದೆಲ್ಲ ಸುತಲರಿವಿನ ಪುಂಜದ ಪಂಜ ಬೆಳಗ ನಂಜ ಕಳೆದೆಲ್ಲದು ರಂಜಿಸುತಲರಿವಿನ ಪುಂಜದ ಪಂಜ ಬೆಳಗ ಆ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ಕಾಮಲೋಭ ಕ್ರೋಧ ಮೋಹ

ಚಂದಿವಾಗನ ತ್ರಿಶೂಲಿ ಶತಾನಂದನಂದನ ಕಪಾಲಿ ವಂದಿಪ ಜನರಘ ಚಿಂದಿಸಿ ಸುಜ್ಞಾನಾ